ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೇ ತಿಂಗಳಿನಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಯಾವ್ಯಾವ ಬೇಸಾಯ ಕ್ರಮಗಳ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಅಧೀನದಲ್ಲಿ ಬರುವಂತಹ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ಸರ್ ನಮಸ್ತೆ. ಈಗ ಮೊದಲಿಗೆ ನಾವು ಶುಂಠಿ ಬೆಳೆಯನ್ನು ತೆಗೆದುಕೊಂಡ್ರೆ, ಈ ಶುಂಠಿ ಬೆಳೆಯಲ್ಲಿ ಈ ಮೇ ತಿಂಗಳಿನಲ್ಲಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಶುಂಠಿ ವಿಚಾರಕ್ಕೆ ಬಂದಾಗ ಸಾಧಾರಣವಾಗಿ ಇವತ್ತಿಗೆ 95% ಶುಂಠಿ ಬಿತ್ತನೆ ಆಗೋಗಿದೆ. ಬಿತ್ತನೆ ಆಗಿ ಬಹುಶಃ 45 ದಿನಗಳ ತನಕ ಬೆಳೆ ಇದೆ, ಅಂದರೆ ಮೊಳಕೆ ಬಂದು ಒಂದು 15-45 ದಿನಗಳ ಅವಧಿಗೆ ನಾವು ಬೆಳೆನ ಕಾಣ್ಬೋದು. ಈ ಟೈಮ್ನಲ್ಲಿ ಬಹಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಂದರೆ ಬೇಸಾಯ ಕ್ರಮಗಳ ಪೈಕಿ ನೀರಾವರಿ ನಿರ್ವಹಣೆ. ಸಾಧ್ಯವಾದಷ್ಟು ಪ್ರತಿ 2 ದಿನಗಳಿಗೊಮ್ಮೆ ಸಂಜೆ ಹೊತ್ತಿನಲ್ಲಿ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡೋದು. ಹೊಸದಾಗಿ ಬರ್ತಾ ಇರುವಂತ ಚಿಗುರುಗಳಿಗಾಗ್ಬೋದು ಅಥವಾ ಹೊಸದಾಗಿ ಬರ್ತಾ ಇರುವಂತ ಮರಿ ಕಂದುಗಳಿಗಾಗ್ಬೋದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಎರಡನೇದು, ನಮ್ಮ ಚರಂಡಿಗಳು ಬಸಿಗಾಲುವೆಗಳನ್ನ ಈಗಲಿಂದಲೇ ನಾವು ಆಳ ಮಾಡಿಕೊಂಡು ಅದನ್ನ ಸ್ವಚ್ಛವಾಗಿಟ್ಕೊಂತು ಅಂತಂದ್ರೆ ಬರುವಂತ ಮುಂಗಾರಿನ ಟೈಮ್ಗೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಳೋ ದಾರಿ ನಮ್ದಾಗ್ತದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶುಂಠಿ ಪರ್ಟಿಕ್ಯುಲರ್ ಆಗಿ ನಾವು ಯೋಚನೆ ಮಾಡೋದಾಯ್ತು ಅಂತಂದ್ರೆ ಈ ಟೈಮ್ನಲ್ಲಿ ಸಾರಜನಕದ ಅವಶ್ಯಕತೆ ಗಿಡದ ಬೆಳವಣಿಗೆಗೆ ಮತ್ತೆ ಪೊಟ್ಯಾಶ್ನ ಅವಶ್ಯಕತೆ ತುಂಬಾ ಹೆಚ್ಚಾಗಿರ್ತದೆ. ಆದ್ರೆ ರೈತಾಪಿ ವರ್ಗದಲ್ಲಿ ಕಂಡು ಬರುವಂತ ಪೋಷಕಾಂಶ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಜನ ಈ DAP ಗೊಬ್ಬರದ ಕಡೆ ಒಲವು ಕೊಡ್ತಾರೆ. DAP ಗೊಬ್ಬರ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅಲ್ಲಿ ಏನಾಗತ್ತೆ, ಈಗ ನಾವು ಶಿಫಾರಸು ಮಾಡುವಂತ ಗೊಬ್ಬರ ಏನಿದೆ ಸಾಧಾರಣವಾಗಿ ನಾವು ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಹೇಳೋದಾಯ್ತು ಅಂದ್ರೆ ಕರ್ನಾಟಕದ ಭಾಗದಲ್ಲಿ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 200 kg ಸಾರಜನಕ, 50 kg ರಂಜಕ, 100 kg ಅಷ್ಟು ಪೊಟಾಷಿನ ನಾವು ಹೇಳ್ತೀವಿ. ಆದ್ರೆ ಇಲ್ಲೇನಾಗತ್ತೆ, ಈ ಅನುಪಾತನ ಬಿಟ್ಟು ಅತಿ ಹೆಚ್ಚು ಬಳಕೆಗೆ DAP ಗೊಬ್ಬರನ ಒತ್ಕೊಟ್ಟಾಗ ನಮಗೆ ಕೇವಲ ರಂಜಕದ ಲಭ್ಯತೆ ಜಾಸ್ತಿ ಆಗ್ತದೆ. ಇದರ ಲಭ್ಯತೆ ಜಾಸ್ತಿ ಆದಾಗ ಮಣ್ಣಲ್ಲಿರುವಂತ ಕಬ್ಬಿಣ ಮತ್ತೆ ಜಿಂಕ್ ಇದೆರಡರ ಕೊರತೆ ಕೂಡ ಗಿಡದಲ್ಲಿ ಕಂಡು ಬರೋಕೆ ಶುರು ಆಗ್ತದೆ. ಹಾಗಾಗಿ ನಮಗೆ ರಂಜಕದ ಅವಶ್ಯಕತೆ ಕೇವಲ 1 ಎಕರೆಗೆ 50 kg ಅಷ್ಟು ಅಥವಾ 1 ಹೆಕ್ಟೇರ್ಗೆ ಕೇವಲ 2 ಬ್ಯಾಗು ನೀವು DAP ಹಾಕಿದ್ರೆ ನಮಗೆ ಬೇಕಾಗಿರುವಂತ ಪೂರ್ಣ ಪ್ರಮಾಣದ ರಂಜಕ ಸಿಗತ್ತೆ. ಹಾಗಾಗಿ 2 ಬ್ಯಾಗ್ಗಿಂತ ಹೆಚ್ಚಾಗಿ 1 ಹೆಕ್ಟೇರ್ಗೆ ಅಥವಾ 2.5 ಎಕರೆಗೆ ನೀವು DAP ಗೊಬ್ಬರನ ಹಾಕ್ಲಿಕ್ಕೆ ಹೋಗ್ಬೇಡಿ. ಎರಡನೇದು, ಸಾರಜನಕ ಮತ್ತೆ ಪೊಟ್ಯಾಶ್ ಈ ಎರಡು ಕೂಡ ಪೋಷಕಾಂಶಗಳು ಗಿಡದ ಬೆಳವಣಿಗೆ

ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಸಮಯ 7:20:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9447212240. ಸುದ್ದಿ ಜೊಂಪೆ. ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಗೋಣಿಕೊಪ್ಪದ ಸುಮಾರು 30 ಲಕ್ಷ ರೂಪಾಯಿಯ ವೆಚ್ಚಲಿ ಅಭಿವೃದ್ಧಿಗೊಂಡ ಜ್ಯೂಸ್ ಫ್ಯಾಕ್ಟರಿ ರಸ್ತೆ, 40 ಲಕ್ಷ ವೆಚ್ಚಲಿ ನಿರ್ಮಾಣಗೊಂಡ ಬೈಪಾಸ್ ರಸ್ತೆನ ಇಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಂಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವು ಇಂದು ಉದ್ಘಾಟನೆ ಮಾಡಿದ. ಐನು ಮನೆ ಸಂಸ್ಕೃತಿ ಸಂಪ್ರದಾಯ ಮತ್ತೆ ಸಂಸ್ಕಾರಗ ಉಳಿಸಿ ಬೆಳೆಸುವಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಮೂಲಕ ದಾಖಲೀಕರಣ ಮಾಡುವ ಹಂಗೆ ಆಕೂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವು ಹೇಳುದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಕ್ಕಂದೂರ್ನ ಕುಂಭುಗೌಡನ ಐನ್ ಮನೆಯಲ್ಲಿ ನಡೆದ ಅರೆಭಾಷಿಕರ ಜಂಬರಲಿ ಕೂಡಿಯಾಡಿ ಮಾತಾಡಿದ ಅವು, ಇತಿಹಾಸ ಮರೆತವು, ಇತಿಹಾಸ ಸೃಷ್ಟಿ ಮಾಡಿಕೆ ಆದ್ಲೆ ಪಂಡಕಾಲದ ಐತಿಹಾಸಿಕ ಸಂಸ್ಕೃತಿಗನ ಉಳಿಸಿ ಬೆಳೆಸಿರೆ ಮಾತ್ರ ಸಂಸ್ಕೃತಿ ಉಳಿದದೆ ಅಂತ ಅವು ಹೇಳಿದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತಿ ಎಂಡ ವೀಣಾ ಅಚ್ಚಯ್ಯನವು, ಕೊಡಗುನ ಎಲ್ಲವೂ ಒಟ್ಟು ಕೂಡ್ರೆ ಸಮಾಜನ ಅಭಿವೃದ್ಧಿನ ಕಡೆಗೆ ತಕೊಂಡು ಹೋಕು, ಯುವಜನತೆ ಹಿರಿಯರ ಮಾರ್ಗದರ್ಶನ ಪಾಲಿಸಿಕೊಂಡು ಹೋಕುತ ಅವು ಹೇಳಿದ. ಹಂಗೆ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿಯವು ಮಾತಾಡಿ ಅರೆಭಾಷೆ ಸಂಸ್ಕೃತಿ ಸಂಪ್ರದಾಯ ಜಾನಪದ ಕಳೆಗಳನ್ನ ಹರಡಿಕಾಗಿ ಅರೆಭಾಷೆ ಐನು ಮನೆ ಕಾರ್ಯಕ್ರಮ ಮಾಡ್ತಾ ಹೋಳೋತ ಹೇಳ್ದೋ. ಈ ಜಂಬರಲ್ಲಿ ಅಕಾಡೆಮಿನ ಸಮಾಜದ ಗಣ್ಯರು ಅಕಾಡೆಮಿನ ಸದಸ್ಯರು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಡಿಕೇರಿ ಗಾಳಿಬೀಡು ವಸತಿ ಶಾಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹೆಣ್ಣು ಮಕ್ಕಳ ನೋಡ್ಕಂಬಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಸಂದರ್ಶನಕ್ಕೆ ಕರೆದೊಳ್ಳೋ. ಮೇ 27ರಂದು ಹೊತ್ತಾರೆ 10 ಗಂಟೆಗೆ ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ ಸಂದರ್ಶನ ನಡೆದದೇತ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಮಾಹಿತಿ ಕೊಟ್ಟೊಳೋ. ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ಕಡೆಯಿಂದ ಮರಗೋಡಿನ ಸರ್ಕಾರಿ ಪ್ರಾಥಮಿಕ ಶಾಲೆನ ಆಟದ ಬಾಣಿಲಿ ಗೌಡ ಕುಟುಂಬಗಳ ನೋಡಲಿ ನಡೀತಿದ್ದ 8ನೇ ವರ್ಷದ ಗೌಡ ಫುಟ್ಬಾಲ್ ಟ್ರೋಫಿ ಇಂದಿಗೆ ಆಖಿರಿ ಆತು. ಈ ಸುರ್ಣ ಇನಾಮನ ಕಡ್ಡ್ಯದ 2ನೇ ಇನಾಮನ ಮಂಜಂಡ್ರ, 3ನೇ ಇನಾಮನ ಪೊಕ್ಕುಳಂಡ್ರ, 4ನೇ ಇನಾಮನ ಅಯ್ಯಂಡ್ರ ತಂಡದವು ಪಡೆದೊಳತ ಗೊತ್ತಾಗುಟ್ಟು. ಹೊಸಕೇರಿ ಗ್ರಾಮದ ಗ್ರಾಮಸಭೆ ನಾಳೆ ಹೊತ್ತಾರೆ 11 ಗಂಟೆಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಬಡುವಂಡ್ರ ಇವರ ಅಧ್ಯಕ್ಷತೆಯಲ್ಲಿ ನಡೆದದೆ. ಹಂಗೆ ನೋಡಲ್ ಅಧಿಕಾರಿ ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿಯ ಉಪಸ್ಥಿತಿಯಲ್ಲಿ ಹೊಸಕೇರಿ ಗ್ರಾಮದ ಗೌರ್ಮೆಂಟ್ ಶಾಲೆನ ಸಭಾಬಾಡಿಲಿ ನಡೆದದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಕ್ಕಳ ಕಥಾರಚನೆ ಕಾರ್ಯಾಗಾರ ನಡೆದಿದೆ. ಮೇ 30ರಂದು ಸುಳ್ಯದ ಕನ್ನಡ ಭವನದಲ್ಲಿ ನಡೆಯಕ್ಕಿರುವ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಅರೆಭಾಷೆ ಕಥೆಗಾರ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟುಕಾಡ ಹಂಗೆ ಚಿತ್ರಕಲಾ ಶಿಕ್ಷಕ ತರಬೇತುದಾರರು ಪ್ರಸನ್ನ ಐವರ್ನಾಡ್ ಅವು ಭಾಗವಹಿಸುವೆ. ವಿರಾಸಪೇಟೆ 66/11 kV ವಿದ್ಯುತ್ ಉಪಕೇಂದ್ರದ ಹೊರಹೋವ F1 ಅಮ್ಮತಿ ಹಂಗೆ F9 ಚೆಂಬೆಬೆಳ್ಳೂರು ಫೀಡರ್ಲಿ ಮೇ 19 ಅಂದರೆ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆಗಳ ಮುಟ್ಟ ಮಳೆಗಾಲಕ್ಕೆ ರಿಪೇರಿ ಕೆಲಸ ಇರದರಿಂದ ಅಮ್ಮತ್ತಿ, ಕಾರ್ಮಾಡು, ಬಿಳುಗುಂದ, ಕೊಂಡಂಗೇರಿ, ಹಾಲ್ಗುಂದ, ಕಣ್ಣಂಗಾಲ, ಒಂಟಿಯಂಗಡಿ, ಚೆಂಬೆಬೆಳ್ಳೂರು, ದೇವನಗಿರಿ ಸುತ್ತಮುತ್ತ ವಿದ್ಯುತ್ ಇರ್ದೊಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಕಡೆಯಿಂದ ಖಾಸಗಿ ಕಂಪನಿಯಿಂದ ಕಲ್ಯಾಣಿ ಮೋಟರ್ಸ್ ಇಲ್ಲಿ ಖಾಲಿ ಇದ್ದ ಚಾಕ್ರಿಗೆ ನೇರ ಸಂದರ್ಶನಕ್ಕೆ ಆಯ್ಕೆ ಮಾಡ್ಕಂಬಕ್ಕೆ ಮೇ 21ರಂದು ಹೊತ್ತಾರೆ 10:30 ಗಂಟೆಗೆ ವಿರಾಜಪೇಟೆ ಕಲ್ಯಾಣಿ ಮೋಟರ್ಸ್ ಇಲ್ಲಿ ಆಯ್ಕೆ ನಡೆದದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿ ಮಂಜುನಾಥ್ ಅವು ತಿಳಿಸಿಯೋಳು. 2025-26 ಸಾಲಿನ ಸರ್ಕಾರಿ ಪ್ರಾಥಮಿಕ

ಓದಿನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕಂಜ ನಾಪದಂಡ ನಾಳರ ಕಾಲ ಉದಕೇರಿರ ದಂಡ ಕಳಿಪರಂಬುಲು ನಡೆದ ಚಕ್ಕೆರ ಕಪ್ ಕ್ರಿಕೆಟ್ ಕಳಿ ನಮ್ಮರ ಆಕಿರಿ ಕಳಿ ಪೈಪೋಟಿ ನಾಳೆ ಪೊಲಕ 9:30 ನಡಪ. ಪೊಮ್ಮಕ್ಕಡ ಕ್ರಿಕೆಟ್ ಆಕಿರಿ ಕಳಿ ಅರಮಣ ಮಾಡ ಪಿಂಜ ಓಡಿಯಂಡ ಒಕ್ಕತ್ರುಳು ನಡೆದಕ್ಕ ಆಮಕ್ಕಡ ಕ್ರಿಕೆಟ್ ಆಕಿರಿ ಕಳಿ ಪೈಪೋಟಿ ಅಚ್ಚಪ್ಪಂಡ ಪಿಂಜ ನೆರವಂಡ ಒಕ್ಕತ್ರುಳು ನಡಪ. ಮಳೆ ಬಪ್ಪಂಡ ಮಾರಿಪತ್ತು ಕ್ರಿಕೆಟ್ ಕಳಿ ನಮ್ಮೆರ ಆಕಿರಿ ಕಳಿನ ತೂತಿತ್ತು ಪಿಂಜ ಸಭಾ ಕಾರ್ಬಾರ್ ನಡಪಾಂದ ಆಯೋಜಕಂಗ ಅರಿಚಟಿತ್ತು. ಚಕ್ಕೆರ ಚಂದ್ರಪ್ರಕಾಶ್ ಪಿಂಜ ಹುದಕೇರಿ ನಾಡು ತಕ್ಕಳಾನ ಚಕ್ಕೆರ ರಾಜೇಶ್ ಐಳ ಮೇಲ್ಮಾನಿಕಲ್ ನಡಪ ಸಮಾರೋಪ ಸಮಾರಂಭತ್ತು ಮುಖ್ಯ ಬಿಂದುವಾಯಿತು. ರಾಜ್ಯತರ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ತೀತಿರ ರೋಷನ್ ಅಪ್ಪಚು, ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಕೀರ್ತಿಯಂಡ ಕಾರ್ಸನ್ ಕಾರ್ಯಪ್ಪ, ಉದಕೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕುಪ್ಪಣಮಾಡ ನಿವ್ಯ ಕಾವೇರಮ್ಮ, ಜನತಾ ಹೈಸ್ಕೂಲ್ ಅಧ್ಯಕ್ಷ ವಸಂತ ಪಿನ್ಯ ದಾನಿಯ ಕೂಡಿಯಾಡುವ. ಸಂವಿಧಾನತರ 10ನೇ ಅಧಿಸೂಚನೆ ರಡಿಯಲ್ಲಿ ಸಭಾಧ್ಯಕ್ಷಂಗಡ ಅಧಿಕಾರ ಪಿನ್ಯ ನಿಯಮತನ ಪರಿಶೀಲನೆ ಮಾಡುವ ರಾಷ್ಟೀಯ